ಬ್ರಾಡ್ ಸ್ಪೆಕ್ಟ್ರಮ್ ಅನ್ನು ನಾವು ಮೊದಲಿಗೆ ಈಗ ಒಂದು ಕಾರ್ಬನ್ ಡೈಜಿನ್ ಬಾವಿಷ್ಟನ್ ಅಂತ ಕರಿತೀವಿ. ಇದನ್ನು ಸರ್ವೇ ಸಾಮಾನ್ಯವಾಗಿ ಎಲ್ಲ ರೋಗಗಳು ಕೂಡ ಬಳಕೆ ಮಾಡ್ಬೋದು. ಎಲೆ ಚುಕ್ಕೆ ರೋಗ ಇರಲಿ, ಬೂದಿ ರೋಗ ಇರಲಿ, ಅಥವಾ ಚಿಬ್ಬು ರೋಗ ಇರಲಿ, ಆಮೇಲೆ ಬೇರೆ ಬರ್ತಕ್ಕಂಥ ರೋಗಗಳು, ಸಿಡಿ ರೋಗ ಮತ್ತು ಕೆಲವು ಬೇರು ಕೊಳೆ ರೋಗಗಳಿರಲಿ, ಇದು ಇಂಥವಕ್ಕೆ ಬ್ರಾಡ್ ಸ್ಪೆಕ್ಟ್ರಮ್. ಒಂದೇ ಒಂದು ರಾಸಾಯನಿಕದಿಂದ ಹಲವಾರು ರೋಗಗಳನ್ನು ಹತೋಟಿ ಮಾಡ್ತಕ್ಕಂಥ ಒಂದು ರಾಸಾಯನಿಕ ಇತ್ತಂದ್ರೆ ಅದಕ್ಕೆ ಬ್ರಾಡ್ ಸ್ಪೆಕ್ಟ್ರಮ್ ಪೆಸ್ಟಿಸೈಡ್ ಅಥವಾ ಫಂಗಿಸೈಡ್ ಅಂತ ನಾವು ಇದು ಮಾಡ್ತೀವಿ ಕರಿತೀವಿ. ಈಗ ಕಾರ್ಬನ್ ಡೈಜಮ್ ಒಂದೇ ಕಲ್ಲಿನಿಂದ ಹಕ್ಕಿ ಹೊಡೆದಂಗೆ, ಒಂದೇ ಕಲ್ಲಿಂದ ಹತ್ತು ಮಾವಿನಕಾಯಿ ಉದುರಿಸಿದಂಗೆ ಲೆಕ್ಕ ಅದು ಪೂರ್ತಿನ. ಈಗ ನಿಮ್ಗೆ ನಾನು ಇದಕ್ಕೆ ಪಂಜಾಬ್ ಸರ್ಕಾರ ಏನ್ ಮಾಡಿದೆ ಅಂದ್ರೆ ಅಸಿಫೇಟು, ಬುಫ್ರೆಫೇಜನ್, ಕ್ಲೋರೋಫೈರಿಪಾಸು, ಮೆಥಾಮಿಡೋಫಾಸು ಇವೆಲ್ಲ ಕೂಡ ಇನ್ಸೆಕ್ಟಿಸೈಡ್ಸ್, ಇವೆಲ್ಲ ಕೀಟನಾಶಕ, ಇವೆಲ್ಲನೂ ಕೂಡ ಆ ಒಂದು ಕಾರ್ಬನ್ ಡೈಜಮ್ ನಂದು ಬಂದ್ರೆ, ಆಮೇಲೆ ಟ್ರೈಸೈಕ್ಲೋಸೋನ್ ಕೂಡ ಒಂದು ಶಿಲೀಂದ್ರನಾಶಕ, ಟ್ರೈಸೈಕ್ಲೋಸೋನ್ ಅಥವಾ ಭೀಮು ಬಾಣ ಅಂತೇಳಿ ಬತ್ತಕ್ಕೆ ಬಾಳ ಬಿಡಿತಾರೆ ನೋಡಿ, ಅದು ಕೂಡ ಒಂದು ರೋಗನಾಶಕ. ಇಂಥದ್ದೆಲ್ಲವನ್ನು ಕೂಡ ಬ್ಯಾನ್ ಮಾಡಿಬಿಟ್ರೆ ಪೂರ್ತಿನ. ಬ್ಯಾನ್ ಟು ಯೂಸ್ ಆನ್ ಪ್ಯಾಡಿ ಕ್ರಾಪ್, ಪ್ಯಾಡಿ ಕ್ರಾಪ್ ಮೇಲೆ ಬಾಸುಮತಿ ಹಕ್ಕಿ ಒಳ್ಳೆ ಹಕ್ಕಿ ರಫ್ತಾಗಬೇಕಾದ್ರೆ ಇಷ್ಟು ಪೆಸ್ಟಿಸೈಡ್ ಲೆವೆಲ್ ಟೆಸ್ಟ್ ಮಾಡ್ತಾರೆ ಅವರು. ಅಂದ್ರೆ ಈ ಕೀಟನಾಶಕ ಅಥವಾ ರೋಗನಾಶಕಗಳ ಉಳುವಿಕೆ ಪ್ರಮಾಣ ಬಹಳಷ್ಟು ಇದ್ದಾಗ ಸಸ್ಯಗಳಲ್ಲಿ ಅದು ಯಾವ ರೀತಿ ನಮ್ಮ ಪರಿಸರದ ಮೇಲೆ ಪರಿಣಾಮ ಬೀರುತ್ತಂತಿರ್ತಾರೆ? ಖಂಡಿತವಾಗಿ ನಾವು ಪರಿಸರ ಮೇಲೆ, ಮಾನವ ಸಂಕುಲದ ಮೇಲೆ, ಜೀವ ವೈವಿಧ್ಯತೆಯ ಮೇಲೆ, ಪ್ರಾಣಿ ಪಕ್ಷಿಗಳ ಮೇಲೆ, ಜಲಚರ ಪ್ರಾಣಿಗಳ ಮೇಲೆ ಸಾಕಷ್ಟು ಪರಿಣಾಮ ಬೀರ್ತದೆ. ತಮಗೊಂದು ಉದಾಹರಣೆ ದಿವಸ ನಾವು ಒಂದು ಕ್ಲಾಸಿಕ್ ಎಕ್ಸಾಂಪಲ್ ಇದಕ್ಕಂತಂದ್ರೆ 2011 ಕಾಸರಗೋಡಿನಲ್ಲಿ ಎಂಡೋಸಲ್ಫಾನ್ ಸಿಂಪಡಣೆ ಮಾಡಿದ್ರು, ಗೋಡಂಬಿ ಬೆಳೆ ಮೇಲೆ ಬರ್ತಕ್ಕಂಥ ಕೀಟ ಹತೋಟಿ ಮಾಡಲಿಕ್ಕೆ. ಅದರಿಂದ ಸುಮಾರವಾಗಿ ಬಹಳಷ್ಟು ಜನ, ಯಾಕಂದ್ರೆ ಅದು ಏರಿಯಲ್ ಸ್ಪ್ರೇ ಮಾಡಿದ್ದವರು, ವಿಮಾನದ ಮೂಲಕ ಸಿಂಪಡಣೆ ಮಾಡಿದ್ರು ಅವರು. ಸಿಂಪಡಣೆ ಮಾಡಿದ ಕಾಲ ಅದು ಪೂರ್ತಿ ಈ ವಾಯು ಅಥವಾ ಗಾಳಿ ಇತ್ತಲ್ಲ, ಗಾಳಿ ತುಂಬಾ ಕಲುಷಿತವಾಯಿತು. ಇದರಿಂದ ಮಾನವನ ಮೇಲೆ ಏನಂತ ಎಂತ ಪರಿಣಾಮ ಬೀರ್ತು ಅಂತಂದ್ರೆ, ಸಾಮಾನ್ಯವಾಗಿ ಬಹಳಷ್ಟು ಮಂದಿ ಅಂಗವಿಕಲರಾದ್ರು, ಕೈಯ ಕಾಲ ಕಳ್ಕೊಂಡ್ಬಿಟ್ರು, ಶ್ವಾಸಕೋಶದ ಪ್ರಾಬ್ಲಮ್ ಬಂತು, ಕೆಲವರು ಕಿಡ್ನಿ ಪ್ರಾಬ್ಲಮ್ ಬಂತು, ಕೆಲವರು ಪ್ಯಾರಲೈಸಿಸ್ ಆದ್ರು, ಸುಮಾರು ಜನ ಸತ್ತೋದ್ರು. ಆಮೇಲೆ ಜಲಚರ ಪ್ರಾಣಿಗಳ ಸಂಖ್ಯೆ ಬಹಳಷ್ಟು ಕಡಿಮೆ ಆಯ್ತು, ಕಪ್ಪೆ, ಹಾವು, ಮೀನು ಇವುಗಳ ಸಂಖ್ಯೆ ಬಹಳಷ್ಟು ಕಡಿಮೆ ಆಯ್ತು. ಇನ್ನು ವನ್ಯಜೀವಿಗಳು, ಈ ಸಿಂಹಗಳಾಯ್ತು, ಹುಲಿ, ಕಾಡು ಪಕ್ಷಿ ಪ್ರಾಣಿಗಳು ಎಲ್ಲಾ ಸಂಕುಲತೆಗಳು ಬಹಳಷ್ಟು ಕಡಿಮೆ ಆಯ್ತು. ಇದರಿಂದ ಇವತ್ತಿನ ದಿವಸ ಅದೊಂದು ಕ್ಲಾಸಿಕ್ ಎಕ್ಸಾಂಪಲ್ ಅದಕ್ಕಾಗಿ ಪರಿಹಾರ ಕೊಡ್ತಾ ಇದ್ದಾರೆ. ಈಗ ಪರಿಹಾರ ಇನ್ನುವರೆಗೂ 2011 ಆಗಿರ್ತಕ್ಕಂಥ ಇನ್ಸಿಡೆಂಟ್ ಇನ್ನುವರೆಗೂ ಅದು ಪರಿಹಾರ ಪೂರ್ತಿ ಆಗಿಲ್ಲ ಅವರಿಗೆ, ಅದನ್ನ ತುಂಬಿಕೊಳ್ಳಕ್ ಆಗಿಲ್ಲ. ಅಷ್ಟು ಜೀವ ವೈವಿಧ್ಯತೆ ನಾಶವಾಯಿತು ಅಲ್ಲಿ ಆ ಕಾಸರಗೋಡಿನಲ್ಲಿ. ಈಗ ಎಂಡೋಸಲ್ಫಾನ್ ಬ್ಯಾನ್ ಮಾಡಿಬಿಟ್ಟಿದಾರಲ್ಲ, ಎಂಡೋಸಲ್ಫಾನ್ ಬ್ಯಾನ್ ಮಾಡಿದ್ದಾರೆ. ಇತ್ತೀಚೆಗೆ ಯಾವ ನಮ್ಮ ಕರ್ನಾಟಕದಲ್ಲಿ ಕೆಲವೊಂದು ರಾಸಾಯನಿಕಗಳನ್ನ, ರೋಗನಾಶಕಗಳನ್ನ ಯಾವ್ಯಾವ ಬ್ಯಾನ್ ಮಾಡಿದ್ದಾರೆ? ಸಾಮಾನ್ಯವಾಗಿ ಈಗ ಕಾರ್ಬನ್ ಡೈಜಮ್ ಅಂತಕ್ಕಂಥದ್ದು, ಕ್ಲೋರೋಫೈರಿಪಾಸ್ ಅಂತಕ್ಕಂಥದ್ದು ಸಂಪೂರ್ಣವಾಗಿ ಬ್ಯಾನ್ ಮಾಡಿದ್ದಾರೆ. ಮೊನೋಕ್ರೋಟೋಫಾಸ್ ಬ್ಯಾನ್ ಮಾಡಿದ್ದಾರೆ. ಆಮೇಲೆ ಕೆಲವೊಂದಿಷ್ಟು ಸಲ್ಫರ್ ಕಾಂಪೌಂಡ್ಸ್ ಕೂಡ ಬ್ಯಾನ್ ಮಾಡಿದ್ದಾರೆ. ಇಲ್ಲಿ ರೋಗ ನಿರ್ವಹಣೆಯಲ್ಲಿ ಸಾಕಷ್ಟು ರೋಗನಾಶಕಗಳನ್ನ ನಮ್ಮ ರೈತರು ಬಳಸ್ತಿರ್ತಾರೆ. ಈ ರೋಗನಾಶಕಗಳನ್ನ ಮಿತವಾಗಿ ಬಳಸಲಿಕ್ಕೆ ಯಾವ ರೀತಿ ಕಾರ್ಯಕ್ರಮ ಹಾಕೋಬಹುದು? ರೋಗನಾಶಕ ಬಳಸಲಾರದೆ ರೋಗ ನಿರ್ವಹಣೆ ಸಾಧ್ಯ ಇಲ್ಲ ಅಂತೀರಾ ಹೇಗೆ ತಾವು? ರೋಗನಾಶಕ ಬಳಸಲಾರದೆ ಸುಮಾ, ಬಟ್ ಈಗ ಈ ಸದ್ಯದ ಪರಿಸ್ಥಿತಿಯಲ್ಲಿ ಸಾಧ್ಯ ಇಲ್ಲ. ಮುಂದೆ ಹೋಗ್ತಾ ನಾವು ಬೇರೆ ಬೇರೆ ಮಾರ್ಗಗಳಿಂದ ಅವನ್ನ ನಾವು ಹತೋಟಿ ಮಾಡ್ತಾ ಹೋದಂಗೆಲ್ಲ ರೋಗನಾಶಕ ಬಳಕೆ ಬರದೇ ಇರಬಹುದು. ಬಟ್ ಇವತ್ತಿನ ದಿವಸ ನಾವು ಒಳ್ಳೆ ಇಳುವರಿ ತೆಗಿಬೇಕು, ಒಳ್ಳೆ ಗುಣಮಟ್ಟ ಬರಬೇಕು ನಮ್ಮ ಬೆಳೆಗಳಲ್ಲಿ ಅಂತಂದ್ರೆ ರೋಗನಾಶಕದ ಅವಶ್ಯಕತೆ ಬಹಳಷ್ಟು ಇದೆ. ಇವತ್ತು ದ್ರಾಕ್ಷಿ ಆಯ್ತು, ದಾಳಿಂಬೆ ಆಯ್ತು, ಕೆಲವೊಂದು ರೋಗಗಳು ಹತೋಟಿ ಆಗೋದಿಲ್ಲ. ದಾಳಿಂಬೆಗಂತೂ ಬಹಳಷ್ಟು ರೋಗಗಳು ಬರ್ತವೆ. ಬರ ನಾವು ಸಾವಯವ ಕೃಷಿ ಅಥವಾ ಬೇರೆ ಕೃಷಿಯಿಂದ ಅದನ್ನ ನಾವು ಹತೋಟಿ ಮಾಡೋಕ್ಕಾಗಲ್ಲ. ಮುಖ್ಯವಾಗಿ ದಾಳಿಂಬೆ ಮತ್ತು ದ್ರಾಕ್ಷಿನಲ್ಲಿ ಎಕ್ಸ್ಪೋರ್ಟ್ ಕ್ವಾಲಿಟಿ ಅಂದ್ರೆ ಸೈಜ್ ಬರಬೇಕು, ಕಲರ್ ಬರಬೇಕು. ಈ ಕಲರ್ ಸೈಜ್ ಬರಬೇಕಾದ್ರೆ ನಾವು ರೋಗನಾಶಕ ಮತ್ತು ರೋಗನಾಶಕ ಒಂದೆಲ್ಲ ರಾಸಾಯನಿಕಗಳನ್ನು ಬಳಸಲೇಬೇಕು. ಅದಕ್ಕೋಸ್ಕರ ಕೆಲವೊಂದು ಬೆಳೆಗಳಲ್ಲಿ ಇದು ಸಾಧ್ಯ ಇಲ್ಲ. ಈ ಮೆಣಸಿನಕಾಯಿ ಬೆಳೆ ಚೆನ್ನಾಗಿ ಬರಬೇಕು, ತುಂಬಾ ಚೆನ್ನಾಗಿ ರೋಗ ಹತೋಟಿ ಆಗ್ಬೇಕಂದ್ರೆ ರೋಗನಾಶಕದ ಅವಶ್ಯಕತೆ ಇದ್ದೇ ಇದೆ. ಬಟ್ ಇದ್ರ ಮಿತ ಬಳಕೆ ಅಂದ್ರಲ್ಲ, ಅದನ್ನ ರೈತ ಬಾಂಧವರು ಮಾಡಲೇಬೇಕು. ಇದನ್ನ ಹೇಗೆ ಮಿತ ಬಳಕೆ ಮಾಡ್ಲಿಕ್ಕೆ ಸಾಧ್ಯ? ಸಾಮಾನ್ಯವಾಗಿ ನಾವೇನ್ ಮಾಡ್ತೇವಪ್ಪ ಅಂದ್ರೆ, ಈಗ ರೈತ ಬಾಂಧವರಾಗ್ಲಿ ಬೇರೆ ಯಾರೇ ಆಗ್ಲಿ, ರೋಗ ಬಂದಾಗ ಮಾತ್ರ ಹೊಲಕ್ಕೋಗಿ ನಾವು ರೋಗ ಅಂತ ಪತ್ತೆ ಹೆಚ್ಚಿ ಅದಕ್ಕೆ ಸಿಂಪರಣೆ ಮಾಡ್ತೀವಿ. ರೋಗ ಬಂದಾಗ ಹೋಗ್ತೀವಿ, ನಾವು ರೋಗ ಬಂದಾಗಲೇ ಹೋಗ್ತೇವೆ. ಗಡ್ಡಕ್ಕೆ ಬೆಂಕಿ ಹತ್ತಿದಾಗ ಬಾವಿ ತೋಡ್ತಕ್ಕಂಥ ಒಂದು ಪರಿಸ್ಥಿತಿ ನಮ್ಮಲ್ಲಿದೆ. ಒಂದು ಕಾರ್ಯಕ್ರಮ ಹಾಕೊಂಡ್ರೆ, ಪ್ರತಿಯೊಂದು ಕಾರ್ಯಕ್ರಮ ಹಾಕೋತೀವಿ, ಅದಕ್ಕೆ ಪ್ಲಾನಿಂಗ್ ಅಂತ ಕರಿತೀವಿ. ಒಂದು ಒಳ್ಳೆ ಪ್ಲಾನಿಂಗ್ ನಾವು ಮಾಡ್ಕೊಂಡು ಬೆಳೆ ಬೆಳೆಯಬೇಕಾದ್ರೆ, ಒಂದು ಫಾರ್ ಎಕ್ಸಾಂಪಲ್ ನಾವು ಭತ್ತ ಬೆಳಿಬೇಕು, ಮೆಣಸಿನಕಾಯಿ ಬೆಳಿಬೇಕು, ಬೀಜ ಬಿತ್ತುವಾಗಿಂದ ಹಿಡ್ಕೊಂಬಿಟ್ಟು ಕಡೆ ಕಟಾವಾಗ ತನಕನ ಏನೇನು ಸಸ್ಯ ಸಂರಕ್ಷಣೆ ಕ್ರಮಗಳನ್ನ ಮಾಡಬೇಕು ಅಂತಕ್ಕಂತ ಪ್ಲಾನ್ ರೈತ ಬಾಂಧವ ಮಾಡಿಕೊಂಡ್ರೆ ಖಂಡಿತವಾಗಿಯೂ ಕೂಡ ರೋಗನಾಶಕದ ಮಿತ ಬಳಕೆಯಲ್ಲಿ ಒಂದು ಒಳ್ಳೆ ಇಳುವರಿ ಪಡೆಯಕ್ಕೆ ಸಾಧ್ಯ. ಅಂದ್ರೆ ಭೂಮಿ ಸಿದ್ಧತೆಯಿಂದ ಹಿಡಿದು ಬೆಳೆಯ ರಾಶಿ ಮಾಡುವವರು, ರಾಶಿ ಮಾಡುವವರು ಕೂಡ ಹಲವಾರು ಒಂದು ಪ್ಲಾನಿಂಗ್ ಮಾಡ್ಕೋಬೇಕು. ಏನೇನು ಬತ್ತ ಅಂತ ಗೊತ್ತಿರಬೇಕು. ಈ ಮೊದಲಿಗೆ ಹೊಲದ ಸ್ವಚ್ಛತೆ ಅಂತ ಕರಿತೀವಿ. ಸಾಮಾನ್ಯವಾಗಿ ಇದು ಹೊಲದ ಸ್ವಚ್ಛತೆ ಯಾಕೆ ಹೇಳ್ಬೇಕಂದ್ರೆ ಬಹಳ ಇಂಪಾರ್ಟೆಂಟ್ ಇದು. ಈ ಭತ್ತದ ಬೆಳೆ ತಿಳ್ಕೊಂಬಿಡಿ, ಭತ್ತದ ಬೆಳೆ ತಗೊಂಡ್ರೆ ಭತ್ತದ ಬೆಳೆಗೆ ಮುಖ್ಯವಾಗಿ ಬೆಂಕಿ ರೋಗ ಬರುತ್ತೆ, ಎಲೆ ಕವಚ ಕೊಳೆ ರೋಗ ಬರುತ್ತೆ, ಮತ್ತೆ ಕಾಡಿಗೆ ರೋಗ ಬರುತ್ತೆ, ಆಮೇಲೆ ಒಂದು ಬ್ಯಾಕ್ಟೀರಿಯಾ ದುಂಡಾಣು ಮಚ್ಚೆ ರೋಗ ಕೂಡ ಬರುತ್ತೆ. ಈ ನಾಲ್ಕು ಪ್ರಬಲವಾಗಿ ಕಾಣಿಸಿಕೊಂಡ ರೋಗಗಳು. ಸಾಮಾನ್ಯವಾಗಿ ಎಲ್ಲಾ ಈ ರೋಗದ ರೋಗಾಣುಗಳು ಕೂಡ ಬೆಳೆ ಇಲ್ಲದಾಗ ಕಳೆ ಮೇಲೆ ಇರ್ತವೆ. ಕಳೆ ಮೇಲೆ ಇರ್ತಾವಲ್ಲೇ ಭೂಮಿಯಲ್ಲಿ, ಬದುವಿನ ಮೇಲೆ ಇರ್ತಕ್ಕಂಥ ಕಳೆಗಳ ಮೇಲೆ ಇರ್ತವೆ. ಅದರಿಂದ ಪ್ರತಿ ವರ್ಷನೂ ಕೂಡ ಭತ್ತ ಏನು ಕಟಾವ್ ಆದ ತಕ್ಷಣ ಅವನು ಬದುಗಳನ್ನು ಕೂಡ ಸ್ವಚ್ಛ ಮಾಡ್ಕೋಬೇಕು. ಆಮೇಲೆ ಈ ಒಂದು ಬದುವಿನ ಮೇಲೆ ಅಷ್ಟೇ ಇರಲ್ಲ, ಇವು ಈ ಭತ್ತದ ಪಳಿಯುಳಿಕೆ ಅಂತ ರವುದಿ ಅಂತ ಹೇಳ್ತೀವಲ್ಲ, ಆ ರವುದಿ ಮೇಲೆ ಕೂಡ ಇರುತ್ತೆ. ಈಗ ರೈತರು ಇನ್ನೊಂದು ತಾವು ತಜ್ಞರಾಗಿ ಏನ್ ಹೇಳ್ತಾರೆ, ನಾವು ಭತ್ತದ ರೈತನ ಕೇಳಿದಾಗ ಗದ್ದೆಗೆಲ್ಲ ಬೆಂಕಿ ಹಚ್ಚಿಬಿಟ್ಟಿರ್ತಾರೆ, ಇಲ್ರಿ ಎಲ್ಲ ರೋಗ ಇರ್ತಾವ ಸುಟ್ಟು ಹೋಗ್ಬಿಡ್ತಾವ್ರಿ, ಅದಕ್ಕೆ ಬೆಂಕಿ ಹಚ್ತೀವಿ ಅಂತ ಹೇಳ್ತಾರೆ. ಬಟ್ ಬೆಂಕಿ ಹಚ್ಚ ವಿಧಾನಕ್ಕಿಂತ ಅವರು ಸ್ವಚ್ಛತೆ ಮಾಡ್ಕೊಳ್ಳೋದು ಬಹಳ ಒಳ್ಳೇದು. ಯಾಕಂದ್ರೆ ಬೆಂಕಿ ಹಚ್ಚಿದ್ರೆ ಈಗ ಒಂದು ಉದಾಹರಣೆ ಈ ರವದಿ ಅಂತ ತಿಳ್ಕೊಂಡು, ಅದು ಸಹ ಬೆಂಕಿ ಹಚ್ಚುದು ವ್ಯತಿರಿಕ್ತ ಪರಿಣಾಮ ಆಗುತ್ತೆ. ವ್ಯತಿರಿಕ್ತ ಪರಿಣಾಮಕ್ಕಿಂತ ಆ ಒಂದು ರವದಿಯನ್ನ ಅವರು ಮಡಿಕೆ ಮತ್ತು ಅದು ಯಾವ್ದಾರು ಒಂದು ಬೇಸಾಯ ಮಾಡ್ಬಿಟ್ಟು ಒಳಗಡೆ ಭೂಮಿ ಒಳಗಡೆ ಹಾಕಿದ್ರೆ ಉತ್ತಮ ಗೊಬ್ಬರ ಆಗುತ್ತೆ. ಸುಟ್ಟ ತಕ್ಷಣ ಏನು ಇರೋದೇ ಇಲ್ಲ, ಅದು ಯಾವ ಅಂಶನೂ ಕೂಡ ಎಲ್ಲಾ ಅಂಶಗಳ ರೋಗಾಣುಗಳು ಸುಡುದಲ್ಲೇ ಭೂಮಿಯಲ್ಲಿ ಇರ್ತಕ್ಕಂತ ಒಳ್ಳೆ ಒಳ್ಳೆ ಕೀಟಾಣುಗಳು, ಜೀವಿಗಳು, ಪೋಷಕಾಂಶಗಳು ಕೂಡ ಸುಟ್ಟು ಹೋಗ್ತವೆ. ಪೋಷಕಾಂಶ ಸಿಗ್ತವೆ ಒಳ್ಳೆ, ಮತ್ತು ಸೂಕ್ಷ್ಮ ಜೀವಿಗಳು. ಇದಕ್ಕೆ ನಾವು ಸಪೋರ್ಟ್ ಮಾಡಲ್ಲ. ಬಹಳಷ್ಟು ಕಡೆ ನಾವು ಮೆಕ್ಕೆಜೋಳ ನೋಡ್ತೀವಿ, ಭತ್ತ ನೋಡ್ತೀವಿ, ಹತ್ತಿ ಕಟ್ಟಿಗೆ ನೋಡ್ತೀವಿ, ಎಲ್ಲ ಸುಟ್ಟಂಗೆ ಅದು ಭಸ್ಮವಾದಂಗೆ, ಅದು ಭಸ್ಮ ಆ ಬೂದಿಯಲ್ಲಿ ಏನು ಸಿಗೋದಿಲ್ಲ. ಎಲ್ಲಾ ಪೋಷಕಾಂಶಗಳು ಎಲ್ಲನ ಜೊತೆಗೆ ಈ ಭತ್ತದ ರವದಿ ಜೊತೆ ಹತ್ತಿ ಕಟ್ಟಿಗೆ ಜೊತೆಗೇನೆ ಅವು ಕೂಡ ಸುಟ್ಟು ಹೋಗ್ಬಿಡ್ತಾವೆ. ಈಗ ಎಲ್ಲ ಭತ್ತದ ಇದರಲ್ಲಿ ರವದೆಯಲ್ಲಿ ಎಲ್ಲ ಪೋಷಕಾಂಶಗಳು ಇರ್ತಾವಲ್ಲ, ಸಸ್ಯಕ್ಕೆ ಬೇಕಾದಷ್ಟು ಪೋಷಕಾಂಶಗಳು ಇರ್ತಾವೆ. ಇವತ್ ದಿವಸ ಅದು ಒಂದು ಉದಾಹರಣೆ ಹೇಳ್ಬೇಕಂತಂದ್ರೆ, ನಮ್ಮ ರೈತರು ಮಾಡ್ತಕ್ಕಂಥ ಸಾವಯವ ಗೊಬ್ಬರ ತಿಳ್ಕೊಳ್ಳಿ. ಎಲ್ಲ ಒಂದ್ ಕಡೆ ತಿಪ್ಪೆ ಗುಂಡಿ ಹಾಕ್ತಾರೆ, ತಗೊಂಡ್ರೆ ಕಸ ಹಾಕ್ತಾರೆ, ಸಗಣಿ ಹಾಕ್ತಾರೆ, ದನದ ವೇಸ್ಟ್ ಎಲ್ಲ ಹಾಕ್ತಾರೆ, ಕಿಚನ್ ವೇಸ್ಟ್ ಎಲ್ಲ ಹಾಕ್ತಾರೆ. ಅದೇನ್ ಮಾಡತ್ತಪ್ಪ ಅಂತಂದ್ರೆ, ಬೇಸಿಗೆ ಬಂದಾಗ ಬಿಸಿಲಿಗೆ ಒಣಗ್ತದೆ, ಮಳೆಗಾಲ ಬಂದಾಗ ನೀರ್ ಗುಂಡಿ ಹರ್ಕೊಂಡು ಹೋಗುತ್ತೆ. ರೈತರು ತಮ್ಮ ಸಮಸ್ಯೆ ಹೇಳ್ತಾರೆ, ಯಾಕ್ರಿ ಇಲ್ಲಿ ರೋಡ್ ಪಕ್ಕದಲ್ಲಿ ಹಾಕ್ಬಿಟ್ಟಿರಿ, ಎಲ್ಲರ ತಿಪ್ಪೆ ಮಾಡಬಾರ್ದ, ಎಲ್ಲದವ್ರಿ ನಾವು ಎಲ್ಲಿ ಹಾಕ್ಬೇಕ್ರಿ, ನಮಗೆ ಜಗಣ ಇಲ್ಲ, ಎಲ್ಲಿ ಹಾಕಬೇಕು, ಜಾಗ ಇರುತ್ತೆ, ಅದನ್ನ ಉಪಯೋಗ ಮಾಡ್ಕೊಂತಿರಲ್ಲ, ಮನೆ ಹಿತ್ತಲಾಗೆ ಮಾಡ್ಕೋಬಹುದು, ಮನೆ ಪಕ್ಕದಲ್ಲಿ ಮನೆ ಮುಂದೆ ತಿಪ್ಪಿ ಇರಬಾರ್ದು, ಮನೆ ತಿಪ್ಪೆ ಮಾಡಬಾರ್ದು, ಗಲೀಜಾಗತ್ತೆ, ಗಲೀಜಾಗುತ್ತೆ ಅಂತ ಲೆಕ್ಕ. ಬಟ್ ಅದನ್ನ ತಿಪ್ಪೆ ಮಾಡದ, ತಿಪ್ಪೆ ಅಂತಕ್ಕಂತ ಒಂದು ಪದವನ್ನ ತೆಗೆದಿಟ್ಟು ಗೊಬ್ಬರ ಅಂತ ಅದನ್ನ ಮನಸ್ಸಿಗೆ ತಗೊಂಡ್ರೆ ಪ್ರತಿಯೊಬ್ಬ ರೈತನು ಕೂಡ ಉತ್ತಮವಾದ ಗೊಬ್ಬರ ತಯಾರು ಮಾಡ್ಕೋಬಹುದು. ಒಳ್ಳೆ ನಾವು ತಿಪ್ಪೆ ಗುಂಡಿಗಳಂತಂದ್ರೆ ಒಂದು ಅವಕ್ಕೆ ದೇವಸ್ಥಾನದ ರೂಪ ಕೊಡಬೇಕು, ರೂಪ ಕೊಡ್ಬೇಕು ಅದಕ್ಕೆ. ತಿಪ್ಪೆ ಗುಂಡಿ ಖಂಡಿತವಾಗಿ ನಮಸ್ಕಾರ ಮಾಡಬಾರ್ದು ಅವನ. ಈಗ ನೋಡಿ ಒಂದು ಹೇಳ್ತೀನಿ, ಎಲ್ಲ ಒಂದು ಏನು ವೇಸ್ಟ್ ಬರುತ್ತಲ್ಲ, ಹೌದು, ಈಗ ದನಕರುಗಳು ತಿಂತಕ್ಕಂಥ ಹೂವು, ಅದು ಏನೋ ಹುಲ್ಲು ಮೇವಿರ್ಬೋದು, ಸಗಣಿ ಇರಬಹುದು, ಅಥವಾ ಬೇರೆ ಯಾವ್ದಾದ್ರನ್ನ ಈ ಅಡಿಗೆ ಮನೆ ಪದಾರ್ಥಗಳಲ್ಲಿ ಉಳ್ಳಾಗಡ್ಡಿ ಸಿಪ್ಪೆ ಅಂತಿಂದ ಸಿಪ್ಪೆ ಬರ್ತವೆ, ಅದೆಲ್ಲ ಸಿಪ್ಪೆನ ಒಟ್ಟಿಗೆ ಹಾಕಿಬಿಟ್ಟು ಅದಕ್ಕೆ ನೀರು ಬಿಟ್ಟು ಒಂದ್ ಸ್ವಲ್ಪ ಮಣ್ಣು ಬಿಟ್ಬಿಟ್ರೆ ಚೆನ್ನಾಗಿ ಕಳೆದು ಬಿಡುತ್ತೆ ಅದನ್ನ ತಿರುವಾಡ್ಕಂತಿದ್ರೆ. ಒಂದು 20-25 ದಿವಸದಲ್ಲಿ ಇವನ ಕಸ ಎಲ್ಲ ಕರಗಿಬಿಟ್ಟು ಉತ್ತಮವಾದ ಕಪ್ಪು ಬಣ್ಣದ ಗೊಬ್ಬರ ಆಗುತ್ತೆ. ಅದು ಅದನ್ನ ಕೈಯ ಹಿಡ್ಕೊಂಡ್ರೆ ಅಷ್ಟು ಖುಷಿ ಅನಿಸುತ್ತೆ, ಅದನ್ನ ತಿಪ್ಪೆ ಅಂತ ಯಾಕೆ ಕರಿಬೇಕು ಅವಾಗ. ಈಗ ಇನ್ನೊಂದು ವಿಚಾರ, ರೋಗನಾಶಕ ಕೀಟನಾಶಕ ಬಳಕೆ ಕಡಿಮೆ ಮಾಡ್ರಿ ಅಂತ ಹೇಳುವಾಗ, ಈ ಭೂಮಿ ಸಾಕಷ್ಟು ಶಕ್ತಿಯುತವಾಗಿತ್ತಂದ್ರ ಒಳ್ಳೆ ಬೀಜ ಆಯ್ಕೆ ಮಾಡಿದ್ರೆ ಇದು ಕಡಿಮೆ ಮಾಡ್ಲಿಕ್ಕೆ ಸಾಧ್ಯ ಆಗತ್ತಂತೀರ? ಅದು ಒಂದೇ ವಿಧಾನ ಅಂತಲ್ಲ, ಹಲವಾರು ವಿಧಾನ. ಫಾರ್ ಈಗ ಇನ್ನೊಂದು ಉದಾಹರಣೆ ಅಂದ್ರೆ ಭೂಮಿಯ ಉಳುಮೆ ಅಂತ ಕರಿತೀವಿ, ಸಾಮಾನ್ಯ ಮಾಡೇ ಮಾಡ್ತಾರೆ. ಬಟ್ ಯಾವ ಟೈಮಲ್ಲಿ ನೀನು ಉಳುಮೆ ಮಾಡ್ತೀವಿ ಬಹಳ ಮುಖ್ಯ ಇಲ್ಲಿ. ಯಾವ ಸಮಯ ಈ ಒಂದು ಕಟಾವಾದ ನಂತರ ಸ್ವಲ್ಪ ಹಸಿ ಇರುತ್ತೆ, ಅವಾಗ ಒಂದು ಉಳುಮೆ ಮಾಡ್ಬಿಡ್ಬೇಕು. ಯುಗಾದಿ ಮೊಮೆಂಟ್ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಮಳೆ ಶುರುವಾಗ್ತವೆ, ಮೊದಲ ಮಳೆ ಪ್ರಾರಂಭ ಆಗದೇನೆ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ. ಆ ಟೈಮ್ಗೆ ಒಂದ್ ಸ್ವಲ್ಪ ಭೂಮಿ ಹಸಿ ಆದಾಗ ಪೂರ್ತಿ ಆಳವಾದ ಒಂದು ಉಳುಮೆ ಮಾಡ್ಕೊಂಡ್ಬಿಟ್ರೆ ಆ ಬಿಸಿಲು ಚೆನ್ನಾಗಿ ಒಣಗುತ್ತೆ ಮಣ್ಣು. ಹೌದು, ಅದು ಒಂದು ಗೊಬ್ಬರ, ಮಣ್ಣು ಒಣಗದೇ ಒಂದು ಗೊಬ್ಬರ, ಗೊಬ್ಬರ ಆದಂಗೆ ಆಕ್ಚುಲಿ ಅದು. ಆ ನಂತರ ಅಕಸ್ಮಾತ್ ಒಳಗಡೆ ಏನಾರ ಉಳ್ಕೊಂಡಿರ್ತಕ್ಕಂಥ ಕೀಟಪೀಡೆಗಳು, ತತ್ತಿಗಳು, ಕೋಶಗಳು ಸಂಪೂರ್ಣವಾಗಿ ನಾಶ ಮಾಡ್ತವೆ. ಒಂದು ಭೂಮಿಯ ಫಲವತ್ತತೆ ಹೆಚ್ಚುತ್ತೆ, ಸೂರ್ಯಕಿರಣ ಚೆನ್ನಾಗಿ ಭೂಮಿ ಬೀಳುತ್ತವೆ, ಹಾಗೂ ಅದರ ಮೂಲಕವಾಗಿ ಯಾವ್ದಾದ್ರು ಕೀಟಪೀಡೆಗಳು, ತತ್ತಿಗಳು, ಕೋಶಗಳೆಲ್ಲ ಕೂಡ ಸಂಪೂರ್ಣವಾಗಿ ನಾಶವಾಗ್ತವೆ. ಆಮೇಲೆ ಕಾಲಕ್ಕೆ ಸರಿಯಾಗಿ ಬಿತ್ತನೆ ಬಹಳ ಬಹಳ ಮುಖ್ಯ, ಬಹಳ ಮುಖ್ಯ, ಬಹಳ ಮುಖ್ಯ. ಈಗ ಏನಾಗಿದೆ, ಈಗ ನಮ್ಮ ಕೆನಾಲ್ ಇರಿಗೇಷನ್ ಮೇಲೆ ಅಥವಾ ಈ ನೀರ್ ಬರಲಿಲ್ಲ ಮಳೆ ಆಗಲಿಲ್ಲ ಅಂತ ಹೇಳಿ ಮಳೆ ಆಗಲಿಲ್ಲ ಅಂತ ರೈತರು ಮುಂದಕ್ಕೆ ಹಾಕಿ ಅಂತ ಹೋದಂಗಲ್ಲ, ಬೆಳೆಗಳಿಗೆ ರೋಗ ಮತ್ತು ಕೀಟಪೀಡೆ ಹೆಚ್ಚಾಗುತ್ತವೆ ಮತ್ತೆ ಸಿಂಪಡಣೆ ಮಾಡಬೇಕಾಗತ್ತೆ. ಸಿಂಪಡಣೆ ಮಾಡಿದ್ರೆ ಹತೋಟಿ ಆಗೋದಿಲ್ಲ. ಕಾಲಕ್ಕೆ ತಕ್ಕಂತೆ ಯಾವುದೇ ಬೆಳೆ ಬಿತ್ತನೆ ಮಾಡಲಿಲ್ಲ ಅಂದ್ರೆ ಒಂದು ಒಳ್ಳೆ ಇಳುವರಿ ತೊಡಕ್ ಸಾಧ್ಯ. ಯಾಕಂದ್ರೆ ಅದು

ಮಾಡಬಹುದು ಅವನು. ಈಗ ರೋಗನಾಶಕಗಳನ್ನ ಆಯ್ಕೆ ಮಾಡಿ ನಾವು ಸಿಂಪರಣೆ ಮಾಡೋದ್ರಿಂದ ನಮ್ಮ ಒಂದು ಮಾಲಿನ್ಯತೆಯನ್ನು ತಪ್ಪಿಸಬಹುದು ಅಂತಾರೆ. ರೋಗನಾಶಕ ಸರಿಯಾದ ರೋಗನಾಶಕ ಖಂಡಿತವಾಗಿ ಈಗ ಏನಾಗಿದೆ ಅಂತ ಹೇಳ್ಬಿಟ್ಟು ತಪ್ಪು ಆಯ್ಕೆಯನ್ನು ಮಾಡಿಬಿಟ್ಟಾಗ ಕಷ್ಟ ಆಗೋದಿಲ್ಲ. ತಪ್ಪು ಆಯ್ಕೆ ಮಾಡಿದಾಗ ಅದ್ರ ಪಳೆಯುಳಿಕೆ ಅಥವಾ ಅದು ಒಂದು ಉಳಿಕೆ ಉಳ್ಕೊಂಡ್ಬಿಡುತ್ತೆ ಒಂದು, ಆಮೇಲೆ ಸರಿಯಾದ ಸಮಗ್ರವಾಗಿ ರೋಗ ಮತ್ತು ಕಿಡಿಗಳು ಹತೋಟಿ ಆಗಲ್ಲ. ಎರಡನೇ ವಿಷಯಕ್ಕೆ ಇವಾಗ ಒಂದು ಯಾವ್ದಾನ ಒಂದು ಎಲೆ ಚುಕ್ಕೆ ಬಂದು ರೋಗ ಬಂದಿರುತ್ತೆ, ಅದಕ್ಕೆ ಬೋಧಿ ರೋಗ ಕೊಡಿತಕ್ಕಂಥ ಔಷಧಿ ಎಲೆ ಚುಕ್ಕೆ ರೋಗ ಕೊಡಿದ್ರೆ ಹತೋಟಿ ಆಗಲ್ಲ. ಬೋಧಿ ರೋಗ ಬಂದಿರುತ್ತೆ ಅದಕ್ಕೆ ಎಲೆ ಚುಕ್ಕೆ ರೋಗ ಕೊಡಿತಕ್ಕಂಥ ಔಷಧಿಯನ್ನು ಅದು ಕೊಡಿದ್ರೆ ಕಂಟ್ರೋಲ್ ಆಗಲ್ಲ. ಆಮೇಲೆ ಫಸ್ಟ್ ಈ ಡಯಾಗ್ನೋಸಿಸ್ ಅಂತ ಏನ್ ಕರಿತೀವಿ, ರೋಗದ ಪತ್ತೆ, ಪತ್ತೆ ಹಚ್ಚುದು ಬಹಳ, ರೋಗ ಪತ್ತೆ ಮತ್ತು ಕೀಟದ ಪತ್ತೆ ಬಹಳ ಮುಖ್ಯ ಇದೆ. ಅದಕ್ಕೋಸ್ಕರ ಸರಿಯಾದ ತಿಳುವಳಿಕೆ ಬೇಕು ರೈತ ಬಾಂಧವರಿಗೆ. ಈಗ ಇವು ಯಾವ ರೀತಿ ಒಂದೆಡೆ ಉಳ್ಕೊಂಡಾಗ ಮಣ್ಣಲ್ಲಿ ರೋಗನಾಶಕಗಳು ಉಳ್ಕೊಂಡಾಗ ಯಾವ ರೀತಿ ಕೆಟ್ಟ ಪರಿಣಾಮ ಬೀಳ್ತವೆ? ಮಣ್ಣಲ್ಲಿ ರೋಗನಾಶಕ ಅಥವಾ ಕೀಟನಾಶಕಗಳು ಇತ್ತಪ್ಪ ಅಂದ್ರೆ ಅಲ್ಲಿ ಯಾವ ರೀತಿ ಒಂದು ಕೆಟ್ಟ ಪರಿಣಾಮವನ್ನ ಬೀರ್ತಾವಂತೀರಿ? ಸಾಮಾನ್ಯವಾಗಿ ನೀರು ಕಲುಷಿತವಾಗುತ್ತೆ ಅವಾಗ, ನೀರೇನ್ ಬಿಡ್ತೀವಲ್ಲ, ಆಮೇಲೆ ರೋಗನಾಶಕ ಬಹಳಷ್ಟು ಉಳ್ಕೋತಪ್ಪ ಅಂತಂದ್ರೆ ಆ ಭೂಮಿಯಲ್ಲಿ ಕೂಡ ಅದೊಂದು ಟಾಕ್ಸಿಕ್ ಆಗಿ ಪರಿಣಾಮ ಬೀರಬಹುದು. ಬಟ್ ಸಾಮಾನ್ಯವಾಗಿ ರೋಗನಾಶಕ ಯಾವುದು ಭೂಮಿಗೆ ರೆಕಮೆಂಡೇಶನ್ ಇಲ್ಲ, ನಾವು ಹಾಕ್ತಕ್ಕಂತ ಬಹಳ ಕಡಿಮೆನೆ. ಕೆಲವೊಮ್ಮೆ ಹಾಕ್ತಿರ್ತಾರೆ ಭೂಮಿಗೆ ಯಾವ್ದಾರ ಡ್ರೆಂಚಿಂಗ್ ಅಂತ ಮಾಡ್ತಾರೆ, ತುಂಬಾ ಕಾಸ್ಟ್ಲಿನೂ ಕೂಡ ಆಗುತ್ತೆ, ಅದನ್ನ ಯಾರು ಶಿಫಾರಸು ಮಾಡಲ್ಲ. ರೈತ ಬಾಂಧವರು ಕೂಡ ಬಹಳಷ್ಟು ಕಡೆ ಮಾಡಲ್ಲ. ಎಲ್ಲಾದ್ರೂ ಕೆಲವು ಪ್ಲಾಂಟೇಶನ್ ಕ್ರಾಪ್ಸ್, ದ್ರಾಕ್ಷಿ ಅಥವಾ ದಾಳಿಂಬೆ ಅದು ಎಲ್ಲಾರ ಒಂದು ಗಿಡ ಒಳಗಡೆ ಒಣಗ್ತಿದ್ವು ಅಂದ್ರೆ ಅಲ್ಲಿ ಅಷ್ಟೇ ಹಾಕ್ತಿವಿ. ಅಂತ ಸಂದರ್ಭ ಏನು ಬಂದಿಲ್ಲ. ಸಾಮಾನ್ಯವಾಗಿ ವೀಡಿಸೈಡ್ಸ್ ಅಂತ ಏನ್ ಕರಿತೀವಲ್ಲ ಅವ್ರು ಮಾತ್ರ ಸ್ಪ್ರೇ ಮಾಡ್ತಾರೆ, ಬಟ್ ಅದೇನ್ ಪ್ರಾಬ್ಲಮ್ ಏನಿಲ್ಲ, ಒಂದೆರಡು ವರ್ಷಕ್ಕೆ ಅದು ಪೂರ್ತಿ ಅದ್ ಪಳೆಯುಳಿಕೆ ಹೋಗುತ್ತೆ ಅಲ್ಲಿ. ಈಗ ತಾವ್ ಹೇಳಿದಂಗೆ ಒಳ್ಳೆಯ ತಳಿಗಳ ಆಯ್ಕೆ, ಸರಿಯಾದ ವೇಳೆಗೆ ಬಿತ್ತನೆ ಮಾಡೋದು, ಆಮೇಲೆ ಬೆಳೆಗಳ ಬದಲಾವಣೆ ಮಾಡೋದು, ಸರಿಯಾದ ಸಸ್ಯಗಳ ಸಂಖ್ಯೆಯನ್ನು ಕಾಪಾಡೋದು, ಸರಿಯಾದ ಬೀಜ ಪ್ರಮಾಣವನ್ನು ಇದನ್ನು ಮಾಡೋದು, ಮಣ್ಣಿನ ಫಲವತ್ತತೆಯನ್ನು ವೃದ್ಧಿ ಮಾಡೋದು, ಇವೆಲ್ಲ ಮಾಡೋದ್ರ ಮುಖಾಂತರ ನಾವು ಕಡಿಮೆ ಮಾಡಬಹುದು ಸಿಂಪರಣೆಗಳನ್ನು, ರೋಗನಾಶಕ ಅಥವಾ ಕೀಟನಾಶಕ ರೋಗ ಬಳಕೆಯನ್ನು ಕಡಿಮೆ ಮಾಡೋದಂತಕ್ಕಂಥ ವಿಚಾರ ಹೇಳಿದ್ರಿ. ಇನ್ನು ಮುಖ್ಯವಾಗಿ ಇವನ್ ಬಿಟ್ರೆ ಮತ್ತೆ ಬೇರೆ ಏನು ಉಪಕ್ರಮಗಳು ಬರ್ತವೆ ಇವನ್ನೆಲ್ಲ ಬಿಟ್ಟರು? ಆದಾಗ್ಯೂ ಸಹ ಕೆಲವೊಮ್ಮೆ ಇವೆಲ್ಲ ಮಾಡಿದ ಒಮ್ಮೆ ರೋಗ ಉಲ್ಬಣ ಆಗುವ ಸಾಧ್ಯತೆ ಇರುತ್ತೆ, ಹೇಗೆ ಇಲ್ಲಿ ತಾವು? ಈಗ ಮುಖ್ಯವಾಗಿ ಈಗ ಜೈವಿಕ ವಿಧಾನ ಅಂತ ಒಂದು ಐತಿ. ಈಗ ಏನಾಗಿದೆಪ್ಪ ಅಂದ್ರೆ ಮಣ್ಣಲ್ಲಿ ಸಾಕಷ್ಟು ಜೈವಿಕ ಜೀವಿಗಳು ಇದ್ದಾವೆ. ರೋಗಾಣುಗಳನ್ನು ನಾಶಪಡಿಸ್ತಕ್ಕಂಥ ಸೂಕ್ಷ್ಮ ಜೀವಿಗಳು ಮಣ್ಣಲ್ಲಿ ಮತ್ತು ಗೊಬ್ಬರದಲ್ಲಿ ಹೇರಳವಾಗಿದ್ದಾವೆ. ಅವನ್ನ ನಮ್ಮ ಪ್ರಯೋಗಾಲಯಗಳಲ್ಲಿ ತಂದುಬಿಟ್ಟು ನಾವೇನು ಮಾಡ್ತೀವಿ, ಅವನ್ನ ಬೆಳೆಸಿ ರೈತರಿಗೆ ವಿತರಣೆ ಮಾಡ್ತಾ ಇದೀವಿ. ಅವನ್ನು ಕೂಡ ಅವರು ಸಿಂಪರಣೆಗೆ ಉಪಯೋಗ ಮಾಡ್ಕೋಬಹುದು, ಅಂದ್ರೆ ಪರ್ಯಾಯವಾಗಿ ಬಳಸಬಹುದು. ಪರ್ಯಾಯವಾಗಿ ಬಳಸಬಹುದು, ಏನ್ ತೊಂದರೆ ಇಲ್ಲ. ಬಟ್ ಏನಪ್ಪ ಅಂದ್ರೆ ರಾಸಾಯನಿಕ ರೋಗನಾಶಕ ಬಳಕೆ ಬದಲಾಗಿ ಪರ್ಯಾಯ ಅನ್ನೋದ್ಕಿಂತನ ಈಗ ಬೆಳೆಗಳಿಗೆ ರೋಗ ಇಲ್ಲ ಅಂತಕ್ಕಂತ ಒಂದು ಸಂದರ್ಭದಲ್ಲಿ ಅವನ ಬಳಕೆ ಮಾಡಿದ್ವಿ ಅಂದ್ರೆ, ಈಗ ಒಂದು ಉದಾಹರಣೆ ದಾಳಿಂಬೆ. ದಾಳಿಂಬೆಗೆ ಬ್ಯಾಕ್ಟೀರಿಯಾ ಅಂತಕ್ಕಂಥದ್ದು ಬಹಳಷ್ಟು ಹಾನಿ ಮಾಡ್ತಕ್ಕಂತ ಒಂದು ರೋಗ. ಈ ಬ್ಯಾಕ್ಟೀರಿಯಾ ಕಂಟ್ರೋಲ್ ಮಾಡಕ್ಕೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಬೆಳೆಗಳಿಗೆ ಅದು ಸ್ಟಾರ್ಟಿಂಗ್ ಇಂದ ಪ್ರಾರಂಭದ ಹಂತದಲ್ಲೇನೆ ಈ ಬೆಳೆ ಆಲ್ರೆಡಿ ಚಿಗುರು ಬಂತು ಕಟಾವು ಮಾಡಿ ಅಂತ ತಿಳ್ಕೊಂಡ್ಬಿಟ್ಟು ಮುನ್ನೆಚ್ಚರಿಕೆ ಕ್ರಮವಾಗಿ ಅವನ್ನ ನಾವು ಬಳಕೆ ಸ್ಪ್ರೇ ಮಾಡ್ಕೊಂತ ಹೋಗ್ಬೇಕು, ಸಿಂಪರಣೆ ಮಾಡ್ಕೊಂತ ಹೋಗ್ಬೇಕು. ಈಗ ಸಿಂಪರಣೆ ಮಾಡ್ಕೊಂತ ಹೋದಂಗೆ ಏನಾಗುತ್ತಪ್ಪ, ಅದರಲ್ಲಿ ಒಂದು ಪೂರ್ತಿ ಎಲ್ಲ ಜೈವಿಕ ಜೀವಿಯನ್ನು ಕೂಡ ಆ ಒಂದು ಗಿಡದಲ್ಲಿ ಆವರಿಸ್ಕೊಂಡ್ಬಿಡುತ್ತೆ. ಅದ್ರ ಪ್ರಮಾಣ ಜಾಸ್ತಿ ಆಗುತ್ತೆ ಅದರಲ್ಲಿ. ಈ ಸೋಡಾಮಾನಸ್ ಟ್ರೈಕೋಡಾಮಾನ ಪದೇ ಪದೇ ಪದೇ ಒಂದು 10 ದಿವಸಕ್ಕೆ 15 ದಿವಸಕ್ಕೆ ಒಂದು ಸಿಂಪರಣೆ ಮಾಡ್ಕೊಂತ ಹೋದಂಗಲ್ಲನ, ಇವು ಅಲ್ಲಿ ವೃದ್ಧಿ ಆಗ್ತವೆ ಬೆಳೆಯಲ್ಲಿ. ಬೆಳೆಯಲ್ಲಿ ವೃದ್ಧಿ ಆದಾಗ ರೋಗಾಣು ಬರ್ಲಿಕ್ಕೆ ಅವಕಾಶ ಇಲ್ಲ. ಇದು ಕಾಂಪಿಟೇಷನ್ ಅಂತ ಕರಿತೀವಿ, ದಿ ಕಾಂಪಿಟ್ ಫಾರ್ ದಿ ಸ್ಪೇಸ್ ಅಂಡ್ ಫುಡ್ ಅಂತ ಕರಿತೀವಿ. ಅದಕ್ಕೆ ಪೂರ್ತಿ ದಾಳಿಂಬೆ ಗಿಡ ತುಂಬಾ ಸುಡಮನಸ್ಸನ್ನೇ ನಾವು ಜಾಸ್ತಿ ಸ್ಪ್ರೇ ಮಾಡ್ಕೊಂತ ಹೋದ್ರೆ ಸುಡಮನಸ್ ಪ್ರಮಾಣ ಜಾಸ್ತಿ ಆಗುತ್ತೆ ಅಲ್ಲಿ. ಇವಾಗ ರೋಗಾಣುಗಳಿಗೆ ಹೋಗಿ ಅಲ್ಲಿ ಔತ್ಕೊಳ್ಳಕ್ಕೆ ಅವಕಾಶ ಇರಲ್ಲ. ಹೀಗಾಗಿ ಕೂಡ ನಾವು ಅದನ್ನು ಬಹಳ ಕಡಿಮೆ ಮಾಡಬೇಕು. ಮತ್ತೊಂದು ವಿಚಾರ ಅಂತಂದ್ರೆ ಈ ಮುನ್ನೆಚ್ಚರಿಕೆ ಕ್ರಮಗಳನ್ನ ತಗೊಂಡ್ರೆ ಹೆಂಗೆ? ರೋಗ ಬಂದಾಗ ಹತೋಟಿ ಕ್ರಮಗಳನ್ನ ಮಾಡೋರ ಬದಲಾಗಿ ರೋಗ ಬರಲಾರದಂತೆ ಮುನ್ನೆಚ್ಚರಿಕೆ ಕ್ರಮಗಳೇನೇ? ಎಲ್ಲವೂ ಕೂಡ ಮುನ್ನೆಚ್ಚರಿಕೆ ಕ್ರಮಗಳೇ. ಹೊಲ ಸ್ವಚ್ಛತೆ ಕಾಪಾಡೋದು, ಆಳವಾದ ಉಳುಮೆ, ಸರಿಯಾದ ಕಾಲಕ್ಕೆ ಸರಿಯಾದ ಬಿತ್ತನೆ, ಶಿಫಾರಸು ಮಾಡಿದ ಪ್ರಮಾಣದಲ್ಲಿ ಬೀಜದ ಬಳಕೆ, ಶಿಫಾರಸು ಮಾಡಿದ ಪ್ರಮಾಣದಲ್ಲಿ ಮಾತ್ರ ರಾಸಾಯನಿಕ ಗೊಬ್ಬರಗಳ ಬಳಕೆ, ಇವೆಲ್ಲ ಮಾಡಿದಾಗ ಬೆಳೆ ಒಂದು ಬೆಳೆದು ಬರುತ್ತೆ, ಬೆಳೆ ನಿಂತಿರುತ್ತೆ ಭೂಮಿಯಲ್ಲಿ ಒಂದು ತಿಂಗಳು ಬೆಳೆ ಇದ್ದಾಗ. ಬಟ್ ಅಂತ ಸಂದರ್ಭದಲ್ಲಿ ರೈತರು ಪ್ರತಿನಿತ್ಯ ಬೆಳೆಗಳನ್ನ ಮಾನಿಟರ್ ಮಾಡೋದು ಬಹಳ ಮುಖ್ಯ ಅಲ್ವಾ? ಬಹಳ ಮುಖ್ಯ, ಬಹಳ ಮುಖ್ಯ. ಅನಿವಾರ್ಯವಾದಂತ ಪರಿಸ್ಥಿತಿ ಇದ್ದಾಗ ಇನ್ನೇನು ಬೇರೆ ಎಲ್ಲಾ ಕ್ರಮಗಳು ಮಾಡಿದ್ರು ಕೂಡ ಒಂದು 20% 30% ರೋಗ ಬರುವ ಸಂಪೂರ್ಣ ಹತೋಟಿ. ವಾತಾವರಣದಲ್ಲಿ ಸಾಕಷ್ಟು ಬದಲಾವಣೆ, ವಾತಾವರಣ ಕಾರಣನೇ. ಯಾಕಂದ್ರೆ ಈಗ ಬೆಳೆಗಳಿಗೆ ಏನು ವಾತಾವರಣ ಬೇಕಾ ಬೆಳವಣಿಗೆಗೆ, ರೋಗಾಣುಗಳ ಬೆಳವಣಿಗೆ ಕೂಡ ಅದೇ ವಾತಾವರಣನೇ ಬೇಕು. ಈ ಫಂಗಸ್ ರೋಗ ಅಂತ ನಾವು ಕರಿತೀವಿ, ಶಿಲೀಂಧ್ರ ರೋಗಗಳು, ಈ ಬೆಂಕಿ ರೋಗ, ಎಲೆ ಕವಚ ಕೊಳೆ ರೋಗ ಇರ್ಬೋದು, ಇವಕ್ಕೆಲ್ಲ ಏನಪ್ಪ ಅಂದ್ರೆ

हमने फसल बीमा योजना को अधिक प्रभावी बनाया, उसके दायरे में ज्यादा किसानों को लाए। ವಿಶ್ವಾಸ ಹೆಚ್ಚಾಗುತ್ತೆ, ಸವಲತ್ತುಗಳು ಹೆಚ್ಚಾದಾಗ ಮೇರಿ ಪಾಲಿಸಿ ಮೇರೆ ಹಾತ್. ವಿಶ್ವಾಸ ಹೆಚ್ಚಾಗುತ್ತದೆ, ಮಾಹಿತಿ ನಮ್ಮ ಭಾಷೆಯಲ್ಲಿ ಸಿಕ್ಕಾಗ. ಮಾಜಿ ಪಾಲಿಸಿ ಮಾಜಾ ಹತ್ತಿ. ವಿಶ್ವಾಸ ಹೆಚ್ಚಾಗುತ್ತದೆ, ನಿಮ್ಮ ಭೀಮಾ ಪಾಲಿಸಿ ನಿಮ್ಮ ಮನೆ ಬಾಗಿಲಿಗೆ ತಲುಪಿದಾಗ. ಮಾರಿ ಪಾಲಿಸಿ ಮಾರೆ ಹಾತ್. ವಿಶ್ವಾಸ ಹೆಚ್ಚಾಗುತ್ತದೆ, ಪಾಲಿಸಿಯ ಬಗ್ಗೆ ಮನೆ ಬಾಗಿಲಿಗೆ ಬಂದು ಮಾಹಿತಿಯನ್ನು ನೀಡಿದಾಗ. ಎನ್ ಪಾಲಿಸಿ ಎನ್ ಕೈಯಲ್. ನನ್ನ ಪಾಲಿಸಿ ನನ್ನ ಕೈಯಲ್ಲಿ ಅಭಿಯಾನದ ಮೂಲಕ ಭೀಮಾ ಕಂಪನಿ ತಲುಪಿಸುತ್ತಿದೆ. ನಿಮ್ಮ ಭೀಮಾ ಫಸಲ್ ಪಾಲಿಸಿ ನಿಮ್ಮ ಬಳಿಗೆ. ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ. ಕೇಳಿದರೆ ಹವಾಮಾನ ವರದಿ. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ 5 ದಿನಗಳಲ್ಲಿ ಅಲ್ಲಲ್ಲಿ ಮೋಡ ಕವಿದ ವಾತಾವರಣವಿರಲಿದ್ದು ಅಗುರ ಪ್ರಮಾಣದ ಮಳೆಯಾಗುವ ಸಾಧ್ಯತೆ ಇದೆ. ಗರಿಷ್ಠ ಉಷ್ಣಾಂಶ 30-31 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ ಉಷ್ಣಾಂಶ 22-23 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 82%, ಕನಿಷ್ಠ ಆರ್ದ್ರತೆ 44-55% ಇರುವ ಸಾಧ್ಯತೆ ಇದೆ. ಗಾಳಿಯ ವೇಗವು ಸರಾಸರಿ 8-12 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಮುನ್ಸೂಚನೆ ಇದೆ. ಇನ್ನು ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. ಸಾಮಾನ್ಯವಾಗಿ ಅತಿಯಾಗಿ ನೀರು ನಿಂತಿರುವ ಹೊಲಗಳಲ್ಲಿ ಬಸಿಗಾಲುವೆಗಳನ್ನು ನಿರ್ಮಿಸಿ ನೀರನ್ನು ಹೊರಹಾಕಬೇಕು. ಆರ್ದ್ರತೆ ಹೆಚ್ಚಾಗಿರುವುದರಿಂದ ಬಿತ್ತನೆ ಮಾಡಿರುವ ಬೆಳೆಗಳಲ್ಲಿ ಕೀಟ ಮತ್ತು ರೋಗಗಳು ಹೆಚ್ಚಬಹುದು. ಆದ್ದರಿಂದ ಬೆಳೆಗಳನ್ನಾಧರಿಸಿ ನಿಯಂತ್ರಣ ಕ್ರಮವನ್ನು ಕೈಗೊಳ್ಳಬೇಕು. ಬೆಳೆಯ ಸಂರಕ್ಷಣಾ ಕ್ರಮಗಳನ್ನು ಬೆಳಗಿನ ಹೊತ್ತಲ್ಲಿ ಅಂಟಿನ ದ್ರಾವಣದ ಜೊತೆ ಮಿಶ್ರಣ ಮಾಡಿ ಸಿಂಪಡಣೆ ಮಾಡಬೇಕು. ಸಸ್ಯ ಸಂರಕ್ಷಣಾ ಸಿಂಪಡಣೆಯನ್ನು ಜಾಗರೂಕತೆಯಿಂದ ಬೆಳಗಿನ ಸಮಯದಲ್ಲಿ ಸ್ವಚ್ಛ ಆಕಾಶವಿದ್ದಾಗ ಹಾಗೂ ಕಡಿಮೆ ಗಾಳಿ ಇದ್ದಾಗ ಕೈಗೊಳ್ಳಬೇಕು. ಇನ್ನು ಹತ್ತಿಯಲ್ಲಿ ಹೆಚ್ಚಿನ ಮಳೆ ಆಗುತ್ತಿರುವ ಕಾರಣ ಹತ್ತಿ ಬೆಳೆಯು ಅಲ್ಲಲ್ಲಿ ಹಸಿಯಾಗಿ ಸೊರಗಲಾರಂಭಿಸಿದ್ದು, ಈ ಹತ್ತಿ ಸಸಿನಾಟೆ ರೋಗವನ್ನು ಹತೋಟಿ ಮಾಡಲು ನಿಂತ ನೀರನ್ನು ಹೊರಹಾಕಿ 25 ಗ್ರಾಂ ಕಾಪರ್ ಆಕ್ಸಿಕ್ಲೋರೈಡ್ ಅಥವಾ 20 ಗ್ರಾಂ ಕಾರ್ಬನ್ ಡೈಜಿಮ್ ಅನ್ನು 100 ಗ್ರಾಂ ಯೂರಿಯಾ ಜೊತೆ ಸೇರಿಸಿ ಪ್ರತಿ 10 ಲೀಟರ್ ನೀರಿಗೆ ಬೆರೆಸಿ ಗಿಡದ ಬುಡವನ್ನು ನೆನೆಸಬೇಕು. ಹತ್ತಿ ಬೆಳೆಗೆ ಮ್ಯಾಗ್ನೀಸಿಯಂ ಸಲ್ಫೈಡ್ 10 ಗ್ರಾಮು ಮತ್ತು 19-10 ಗ್ರಾಂ ಅನ್ನು ಹೂ ಹಡುವ ಹಂತ, ಕಾಯಿ ಕಟ್ಟುವ ಹಂತ ಹಾಗೂ ಕಾಯಿ ಬೆಳೆಸುವ ಹಂತದಲ್ಲಿ ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಣೆ ಮಾಡುವುದರಿಂದ ಎಲೆ ಕೆಂಪಾಗುವಿಕೆಯನ್ನು ತಡೆಗಟ್ಟಬಹುದು. ರೈತ ಬಾಂಧವರೇ, ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳಿದ್ರಿ. ಇನ್ನು ಪೇಟೆ ಧಾರಣೆ ನೋಡೋಣ. ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಇವರು ಕಳಿಸಿದ ಈ ದಿನದ ಪೇಟೆ ಧಾರಣೆಯು, ಮಾನ್ವಿ ಪೇಟೆ ಮಾರುಕಟ್ಟೆಯಲ್ಲಿ ಭತ್ತ, ಹೊಸ ಸೋನ ಮಸೂರಿ ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಮತ್ತು ಗರಿಷ್ಠ ದರದಲ್ಲಿ ಕನಿಷ್ಠ 1840 ರೂಪಾಯಿ, ಗರಿಷ್ಠ 2400 ರೂಪಾಯಿಗಳು. ಇನ್ನು ರಾಯಚೂರು ಮಾರುಕಟ್ಟೆಯಲ್ಲಿ ಹತ್ತಿ ಹೈದರಾಬಾದ್ 44, ಕನಿಷ್ಠ 6100 ರೂಪಾಯಿಗಳು, ಗರಿಷ್ಠ 7525 ರೂಪಾಯಿಗಳು. ನೆಲಗಡಲೆ ಸೇಂಗಾ ಗುಂಗುರಿ 3965 ರೂಪಾಯಿಗಳಿಂದ 4505 ರೂಪಾಯಿಗಳು. ಈರುಳ್ಳಿ 705 ರೂಪಾಯಿಗಳಿಂದ 1196 ರೂಪಾಯಿಗಳು. ತೊಗರಿ ಕೆಂಪು 6030 ರೂಪಾಯಿಗಳಿಂದ 6409 ರೂಪಾಯಿಗಳು. ಇನ್ನು ಸಿಂಧನೂರು ಮಾರುಕಟ್ಟೆಯಲ್ಲಿ ಹತ್ತಿ 6700 ರೂಪಾಯಿಗಳಿಂದ 6990 ರೂಪಾಯಿಗಳು. ಜೋಳ 2300 ರೂಪಾಯಿಗಳಿಂದ 2500 ರೂಪಾಯಿಗಳು. ಭತ್ತ ಕಾವೇರಿ ಸೂನ 1980 ರೂಪಾಯಿಗಳಿಂದ 2250 ರೂಪಾಯಿಗಳು. ಭತ್ತ RNR ಹಳೆಯದು 2608 ರೂಪಾಯಿಗಳಿಂದ 3700. ಹೊಸ ಭತ್ತ RNR 2400 ರೂಪಾಯಿಗಳಿಂದ 2533 ರೂಪಾಯಿಗಳು. ಇನ್ನು ಸೂರ್ಯಕಾಂತಿ 6100 ರೂಪಾಯಿಗಳಿಂದ 6300 ರೂಪಾಯಿಗಳು. ಇದುವರೆಗೆ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯು ಕಳಿಸಿದ ಈ ದಿನದ ಪೇಟೆ ಧಾರಣೆ ಕೇಳಿದಿರಿ. ಇದುವರೆಗೆ ಕೃಷಿ ರಂಗ